बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದ ರೈತರು ಮಾನ್ವಿ ತಾಲೂಕಿನ ಶರಣಗೌಡ ನಾಡಗೌಡರು. ಇವರು ಸುಮಾರು ವರ್ಷಗಳಿಂದ ಮಾನ್ವಿಯ ಪಟ್ಟಣದಲ್ಲಿ ಒಂದು 1/2 ಎಕರೆ ಭೂಮಿಯಲ್ಲಿ ತರಕಾರಿ ನರ್ಸರಿಯನ್ನ ಮಾಡ್ತಿದ್ದಾರೆ. ಅಂತಂದ್ರೆ ವಿವಿಧ ತರಕಾರಿ ಬೆಳೆಗಳ ಸಸಿಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತಹ ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ. ಹಾಗೇನೆ ಮುಂಚೆ ಇವರು ತರಕಾರಿ ಬೇಸಾಯವನ್ನ ನಮ್ಮ ಮಾನ್ವಿ ಪಟ್ಟಣದಲ್ಲಿ ಮಾಡ್ತಾ ಇದ್ರು. ತರಕಾರಿ ಬೇಸಾಯ ಬಿಟ್ಟು ಈ ಸಸಿಗಳ ಉತ್ಪಾದನೆಗೆ ಯಾಕೆ ಬಂದ್ರು? ಸದ್ಯದಲ್ಲಿ ಯಾವ ಯಾವ ತರಕಾರಿ ಸಸಿಗಳನ್ನ ಇವರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಹೇಗೆ ಮಾರಾಟ ಆಗ್ತಿದೆ, ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಶರಣಗೌಡರವರಿಂದ. ಶರಣಗೌಡರೇ, ಈಗ ತಾವು ಸಿಟಿಯಲ್ಲಿ ಒಂದು 1/2 ಎಕರೆ ಭೂಮಿಯಲ್ಲಿ ಸಸಿಗಳ ಉತ್ಪಾದನೆ ಮಾಡ್ತಾ ಇದ್ರಿ, ಎಷ್ಟು ವರ್ಷಗಳ ಅನುಭವ ತಮ್ಗೆ? ಸರ್, ನಮ್ಮ ಸಸಿ ಉತ್ಪಾದನೆ ಮಾಡತಕ್ಕಂತ ಅನುಭವ ಸುಮಾರು ನಮಗೆ 30 ವರ್ಷದಿಂದ ಇದೆ ಸರ್. ನಮ್ಮ ತಂದೆಯವ್ರ ಕಾಲದಿಂದಲೂ ನಾವು ಸಸಿ ಉತ್ಪಾದನೆ ಮಾಡ್ತಿದ್ವಿ ಸರ್. ಆದರೆ ಮೊದಲ ಕಾಲದಲ್ಲಿ ನಾವು ಭೂಮಿ ಮೇಲೆ ಬೆಡ್ ಮಾಡಿ ಮಾಡ್ತಿದ್ವಿ ಸರ್ ಸಸಿಗಳು ಮೊದಲು. ಈಗ ಇತ್ತೀಚೆಗೆ ಅದು ಪದ್ಧತಿ ಚೇಂಜ್ ಆಗಿರೋದ್ರಿಂದ ಇದು ನರ್ಸರಿ ಸೇಡ್ ನೆಟ್ ಮಾಡಿ ಅದ್ರ ಒಳಗಡೆ ಟ್ರೇನಲ್ಲಿ ಸಸಿ ಬೆಳೆಸಿದ್ವಿ ಸರ್. ನಾವು ಈಗ ಮೊದಲಿನ ಕಾಲದಲ್ಲಿ ಬೋದ್ ಮಾಡಿಬಿಟ್ಟು ಅದಕ್ಕೆ ಮೇಲೆ ಬೀಜಗಳನ್ನು ಉಗ್ಗಿ ನೀರ್ ಚುಮಕಿಸಿ ಅದ್ರ ಮೇಲೆ ಒಂದು ತೆಂಗಿನ ಗರಿಗಳನ್ನ ನೆರಳು ಮಾಡಿ ಆತರ ಬೆಡ್ ಮಾಡಿ ಮಾಡ್ತಿದ್ವಿ ಸರ್. ನಾರ್ಮಲ್ ಆಗಿ ಭೂಮಿ ಮೇಲೆನೆ ಬೆಳಿತಿದ್ವಿ ಸರ್. ಈಗ ಸೇಡ್ ನೆಟ್ ಮಾಡಿಬಿಟ್ಟು ಟ್ರೇದಲ್ಲಿ ಬೆಳೆಸಿದ್ವಿ ಸರ್ ನಾವು ಸಸಿಗಳನ್ನ. ನೋಡ್ರಿ ಶರಣಗೌಡ್ರೆ, ಸುಮಾರು 30 ವರ್ಷಗಳ ಅನುಭವ ಆ ಪದ್ಧತಿಯಲ್ಲಿ ಈ ಸಸಿಗಳನ್ನ ಬೆಳೆಸೋದು, ಮತ್ತೆ ಈಗ ಈ ಸೇಡ್ ನೆಟ್ ಈ ಆಸರೆ ಕೊಡುವಂತದ್ದು ವೈಜ್ಞಾನಿಕವಾಗಿ ಮಾಡುವಂತದ್ದಕ್ಕೂ ಗುಣಮಟ್ಟ ಹೇಗೆ? ನಾವು ಭೂಮಿ ಮೇಲೆ ಬೆಳೆಸತಕ್ಕಂಥ ಸಸಿಗೂ ಮತ್ತೆ ನಾವು ಇಲ್ಲಿ ಸೆಡ್ ನೆಟ್ ಅಲ್ಲಿ ಒಳಗಡೆ ಬೆಳೆಸತಕ್ಕಂಥ ಸಸಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ಸಸಿಗಳು ಅದು ಮೊಳಕೆ ಬರುತ್ತೆ ಸರ್. ಯಾಕಂದ್ರೆ ಇದರಲ್ಲಿ ತೆಂಗಿನ ಪುಡಿ ಕೋಕಪಿಟ್ಟಿನಲ್ಲಿ ಸಸಿ ಬೀಜ ಹಾಕ್ತಿವಲ್ಲ ಸರ್, ಅದು ಸ್ಮೂತ್ ಆಗಿರುತ್ತೆ ಸರ್. ಯಾವ್ದೇ ರೀತಿಯಿಂದ ಬೀಜಕ್ಕೆ ವಜೆ ಬೀಳಲ್ಲ ಸರ್. ಅದು ತೆಂಗಿನ ಪುಡಿ ಎಲ್ಲ ಬೀಜಗಳು 100% ಜರ್ಮಿನೇಷನ್ ಬರುತ್ತೆ ಸರ್. ಆಮೇಲೆ ಇದಕ್ಕೆ ಬೇರುಗಳು ಚೆನ್ನಾಗಿ ಬರುತ್ತೆ. ನಾವು ಭೂಮಿ ಮೇಲೆ ಹಾಕಿದ್ರೆ ಒಂದು ತಾಯಿ ಬೇರು ಅಷ್ಟೇ ಬರುತ್ತೆ ಸರ್. ಆಮೇಲೆ ಸೈಡ್ ಒಂದು 5-6 ಬೇರು ಬಂದಿರುತ್ತೆ ಸರ್. ಇದರಲ್ಲಿ ಕಂಪ್ಲೀಟ್ ಆಗಿ ಬೇರು ಉಂಡೆ ತರ ಬರುತ್ತೆ ಸರ್, ಕರಿಕೆ ಬೇರು ಬಂದಂಗೆ ಬರುತ್ತೆ ಸರ್ ಇದಕ್ಕೆ ಒಂದು ಸಸಿಗೆ. ಹಿಂಗಾಗಿ ರೈತರು ಇವತ್ತು ಸಸಿ ತಗೊಂಡೋಗಿ ಹಚ್ಚೋದು ಇವತ್ತು ಹಚ್ಚಕ್ಕೆ ಅನುಕೂಲ ಆಗಿಲ್ಲ, ಒಂದು 2 ದಿವಸ ಲೇಟ್ ಆದ್ರೂ ಅವ್ರು ಹಚ್ಕೋಬೋದು ಸರ್. ಸಸಿ ಚೆನ್ನಾಗಿರುತ್ತೆ ಸರ್, ಅದು ಸಸಿ ಏನು ಬಾಡಲ್ಲ. ಅಂದ್ರೆ ಗುಣಮಟ್ಟ ಚೆನ್ನಾಗಿರ್ತದೆ, ಬೇರುಗಳ ಬಿಡುವಂತ ಒಂದು ಪ್ರಮಾಣ ಇರ್ತದೆ, ಹೈಟ್ ಒಂದು ಯೂನಿಫಾರ್ಮ್ ಆಗಿರ್ತದೆ. ಯೂನಿಫಾರ್ಮ್ ಎಲ್ಲ ಸಮನಾಗಿರುತ್ತೆ ಸರ್ ಸಸಿ. ಆಮೇಲೆ ಭೂಮಿ ಮೇಲೆ ಹಾಕಿರೋ ಕಳೆ ಅದು ಇದು ಜಾಸ್ತಿ ಬರುತ್ತೆ ಸರ್, ಇದರಲ್ಲಿ ಒಂದು ಕಳೆ ಬರಲ್ಲ ಸರ್ ಇದರಲ್ಲಿ. ಆಮೇಲೆ ರೈತರಿಗೆ ನೋಡಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ರೋಗ ಎಲ್ಲ ಕಡಿಮೆ ಇರುತ್ತೆ ಸರ್ ಇದರಲ್ಲಿ. ಒಳ್ಳೆ ಗುಣಮಟ್ಟದ ಸಸಿ ಇದರಲ್ಲಿ ಸಿಗುತ್ತೆ ರೈತರಿಗೆ. ಶರಣಗೌಡರೇ, ಈಗ ತಾವು ಈ ತರಕಾರಿಯನ್ನ ಬೆಳೆದ್ಮೇಲೆ ಸಸಿ ಉತ್ಪಾದನೆಗೆ ಬಂದ್ರಿ, ಎಷ್ಟು ಪ್ರದೇಶದಲ್ಲಿ ಈ ಸಸಿಗಳನ್ನ ಉತ್ಪಾದನೆ ಮಾಡಕತ್ತೀರಿ? ಸರ್, ನಾವೀಗ ಸದ್ಯದಲ್ಲಿ 1/2 ಎಕರೆಯಲ್ಲಿ ಮಾಡ್ತಿದ್ದೇನೆ ಸರ್. 1/2 ಎಕರೆಯಲ್ಲಿ ಮಾಡ್ತಿದ್ದೆ ನೋಡ್ರಿ ಸರ್. ಅಂದ್ರೆ ಸೆಡ್ ನೆಟ್ ಹಾಕೊಂಡಿರಿ? ಸೆಡ್ ನೆಟ್ನಲ್ಲಿ 1/2 ಎಕರೆ ಸರ್. ಎಷ್ಟು ಬಿತ್ತು ಸೆಡ್ ನೆಟ್ ಹಾಕೊಳ್ಳೋ ಸಂದರ್ಭದಲ್ಲಿ ಸರ್? ಅವಾಗ ನಾವು ಇದು ಸರ್ ತೋಟಗಾರಿಕೆ ಇಲಾಖೆಯವರು ನಮ್ಗೆ ಅವರು ಸಬ್ಸಿಡಿ ಕೊಟ್ಟರು ಸರ್, ಅವ್ರ ಕಡೆಯಿಂದ ಶಾಂಕ್ಷನ್ ಆಗಿರೋದು. ಇದು ನಮ್ಮ 1/2 ಎಕರೆಗೆ 7.5 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಅದರಲ್ಲಿ 3 ಲಕ್ಷ ನಾವು ಹಾಕಿದ್ದೀವಿ ಸರ್, ಇನ್ನ 3 ಲಕ್ಷ ಅವ್ರು ಕೊಟ್ಟಿದ್ದಾರೆ ಸರ್. ಅಂದ್ರೆ 1/2 ಎಕರೆ ಪ್ರದೇಶದಲ್ಲಿ ಟೋಟಲ್ ವೆಚ್ಚ 7 ಲಕ್ಷ ರೂಪಾಯಿ. 7 ಲಕ್ಷ ಸರ್. ಅದರಲ್ಲಿ ಅರ್ಧ ನಾವು ರೈತರು ಭರಿಸಿದ್ದೀವಿ ಸರ್, ವೆಚ್ಚನ ಅರ್ಧ ತೋಟಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳಾಯ್ತು ಈ ನಿಮ್ಮ ಸೀಡ್ ಹಾಕೊಂಡ ಮೇಲೆ ಸರ್? ಇದನ್ನ ಸುಮಾರು ಈಗ 7ನೇ ವರ್ಷ ನಡೀತಾ ಇದೆ ಸರ್. ಏನು ಆಗಿಲ್ಲ? ಏನೂ ಆಗಿಲ್ಲ ಸರ್, ಹಾಗೆ ಇದೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಈಗ ಸದ್ಯದಲ್ಲಿ ತಾವು ಸೇಡ್ ನೆಟ್ ಹಾಕೊಂಡು 30 ವರ್ಷಗಳಿಂದ ಸಸಿ ಉತ್ಪಾದನೆ ಎಲ್ಲ ತೊಡಗಿಸಿಕೊಂಡಿದ್ದೀರಿ, ಯಾವ ಯಾವ ಸಸಿಗಳು ನಿಮ್ಮ ಈ ಒಂದು ನರ್ಸರಿಯಲ್ಲಿ ಮಾಡ್ತೀರಿ? ಸರ್, ನಮ್ಮಲ್ಲಿ ಮುಖ್ಯವಾಗಿ ನೋಡಿ ಸರ್, ಟೊಮೆಟೊ ಬೆಳೆಸ್ತಾ ಇದ್ದೀವಿ, ಆಮೇಲೆ ಬದನೆಕಾಯಿ ಬೆಳೆಸ್ತಾ ಇದ್ದೀವಿ, ಮೆಣಸಿನ್ಕಾಯಿ ಬೆಳೆಸ್ತೀವಿ ಸರ್, ಆಮೇಲೆ ಇದು ಚೆಂಡು ಹೂ ಬೆಳೆಸ್ತೀವಿ ಸರ್, ಆಮೇಲೆ ಹೂಕೋಸು ಗಡ್ಡೆ ಕೋಸು. ಅಂದ್ರೆ ಮುಂಗಾರು ಹಿಂಗಾರು ಬೇಸಿಗೆ ಮೂರು ಸಮಯದಲ್ಲಿ ಕೂಡ ನಮ್ಗೆ ರೈತರಿಗೆ ಸಸಿ ಕೊಡ್ತೀರಿ? ಹೌದು ಸರ್. ಅಂದ್ರೆ ಬೇಸಿಗೆನಲ್ಲಿ ಸ್ವಲ್ಪ ಬಿಡ್ತೀವಿ ಸರ್, ಅವಾಗ ಸಸಿ ಹಾಕಲ್ಲ. ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಪೂರ್ತಿ ಸೀಸನ್ ಸಸಿ ಬೆಳೆಸ್ತಾ ಇರ್ತೀವಿ ಸರ್. ಈಗ ಹೇಗೆ ರೈತರು ತಮ್ಮ ಬೀಜವನ್ನ ತಂದು ಕೊಡ್ತಾರೋ ಅಥವಾ ಅವರು ನಿಮ್ ಬೀಜವನ್ನ ಮಾಡ್ತಾರೋ, ಹೇಗೆ ನಿಮ್ಮ ಒಂದು ತಳಿಗಳ ಆಯ್ಕೆ? ಸರ್, ಕೆಲವು ತಳಿಗಳು ನಾವೇ ಸೆಲೆಕ್ಟ್ ಮಾಡಿ ನಾನೇ ಬೀಜ ತಂದು ನಾನೇ ಹಾಕಿ ನಾನೇ ಮಾರ್ತೀನಿ ಸರ್. ರೈತರು ಯಾರು ತಗೊಳ್ಳೋದಿಲ್ಲ ಬೀಜ ನಾನು, ಯಾಕಂದ್ರೆ ನನ್ನ ಸೇಡ್ ನೆಟ್ ಚಿಕ್ಕದಿರೋದ್ರಿಂದ ಬೇರೆ ರೈತರು ಯಾವ ನಾನು ಆರ್ಡರ್ ತಗೊಳ್ಳೋದಿಲ್ಲ, ನಂದೇ ಬೀಜ ತಂದು ಹಾಕಿ ಮಾರ್ತೀನಿ ಸರ್. ಒಳ್ಳೆ ಗುಣಮಟ್ಟದ ಬೀಜನ ಹಾಕಿರ್ತೀನಿ ಸರ್. ಅಂದ್ರೆ ಶಿಫಾರಸು ಮಾಡಿದಂತದ್ದು ಒಳ್ಳೆ ಇಳುವರಿ ಕೊಡುವಂತದ್ದು? ಹೌದು ಸರ್, ಒಳ್ಳೆ ಇಳುವರಿ ಕೊಡತಕ್ಕಂತ ಆಮೇಲೆ ಒಳ್ಳೆ ಒಳ್ಳೆ ಕಂಪನಿ ಬೀಜನ ಹಾಕೋದು ಸರ್ ನಾನು. ಪ್ರಾರಂಭದಲ್ಲಿ ಸಸಿಗಳನ್ನ ಹೀಗೆ ಮಾಡಬೇಕು, ಕೊಕೋಪಿಟ್ ಹೀಗೆ ಹಾಕ್ಬೇಕು, ಟ್ರೇಸ್ ಹೀಗೆ ಮಾಡಬೇಕು, ನಿಮ್ಗೆ ತರಬೇತಿ ಏನಾದ್ರೂ ಮಾಹಿತಿ ಇತ್ತ ಮೊದಲು? ಸರ್ ಇದ್ರ ಬಗ್ಗೆ ನಮ್ಮ ನನಗೇನು ಮಾಹಿತಿ ಇರಲಿಲ್ಲ ಸರ್. ನಮ್ಮ ಫ್ರೆಂಡ್ ಒಬ್ರು ಈ ತರ ಇದೆ, ಈ ತರ ಸೆಡ್ ನೆಟ್ ಅಂತೇಳಿ ಹೊಸ್ತಾಗೆ ಬೆಳೀತಾ ಇದ್ದಾರೆ, ನೀವು ಈ ತರ ಮಾಡಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ಸಲಹೆ ಕೊಟ್ರು ಸರ್. ನಮ್ಮ ಪ್ರವೀಣಗೌಡರು ಅಂತೇಳಿ ಕೇಸಿ ನಿರ್ಮಾನಿ ಪ್ರವೀಣಗೌಡ ಪಾಟೀಲ್ ನಿರ್ಮಾನಿ ಇವ್ರು ಸರ್ ನಮ್ಗೆ ಸಲಹೆ ಕೊಟ್ರು ಸರ್, ಈ ತರ ಸಸಿ ಬೆಳ್ರಿ ನೀವು ಅಂತೇಳಿ. ಅದರ ಪ್ರಕಾರ ನಾವು ಸೆಡ್ ನೆಟ್ ಮಾಡಿಕೊಂಡಿದ್ವಿ ಸರ್. ಹೌದು ಸರ್. ಸಸಿಗಳನ್ನ ಅಥವಾ ನೀವೇ ಸಸಿಗಳನ್ನು ಉತ್ಪಾದನೆ ಮಾಡ್ತೀರಿ, ಒಂದು ಸಸಿಗೆ ಯಾವ್ಯಾವ ತರಕಾರಿ ರೇಟ್ ಹೆಂಗ್ ಫಿಕ್ಸ್ ಮಾಡ್ರಿ ನೀವು? ಸರ್ ನಮಗೆ ಟೊಮೆಟೊ ಆದರೆ ಸರ್ ಇದು ಕೆಲವು ಜವರಿ ವೆರೈಟಿ ಇರ್ತಾವೆ ಸರ್, ಕೆಲವು ಹೈಬ್ರಿಡ್ ವೆರೈಟಿ ಇರ್ತಾವೆ ಸರ್. ನಾವು ಕೆಲವು 50% ಹಿಡಿದ ಕಾಸಿ ಒಂದೂವರೆ ತನಕ ಟೊಮೆಟೊ ಸಸಿ ಮಾರ್ತಿದ್ವಿ ಸರ್. ಅದು ಇದು ಬೀಜದ ಇದರ ದರದ ಮೇಲೆ ಸರ್ ಸಸಿ ದರನು ಫಿಕ್ಸ್ ಆಗುತ್ತೆ ಸರ್. 50 ಪೈಸದಿಂದ ಒಂದೂವರೆ ರೂಪಾಯಿ. ಹಾಂ, ಒಂದೂವರೆ ರೂಪಾಯಿ ಟೊಮೆಟೊ. ಬದನೆಕಾಯಿ ಬಂತು 60 ಪೈಸಕ್ಕೆ ಒಂದು ಸಸಿ ಸರ್. ನಮ್ಮಲ್ಲಿ ಅದು ಗ್ರೀನ್ ಬದನೆಕಾಯಿ ಸಿಗುತ್ತೆ, ಆಮೇಲೆ ಪರ್ಪಲ್ ಸಿಗುತ್ತೆ, ಆಮೇಲೆ ಮುಳ್ಳಿಂದ ಸಿಗುತ್ತೆ. ಮೂರು ತರ ಬದನೆ ತಳಿಗಳು ನಮ್ಮ ಹತ್ರ ಸಿಗುತ್ತೆ ಸರ್. ಜೊತೆಗೆ ತಾವು ಹೇಳಿದ್ರಿ ಚೆಂಡು ಹೂಗಳನ್ನು ಕೂಡ ಮಾಡ್ತೀವಿ ಅಂತಂದ್ಬಿಟ್ಟು, ಅದು ಹೇಗೆ ದೀಪಾವಳಿ ದಸರಾ ಬರಂಗ್ ಮಾಡ್ತೀರಿ? ಹೌದು ಸರ್, ಈಗ ನಾವು ರೈತರಿಗೆ ದಸರಾ ದೀಪಾವಳಿ ಮೂಮೆಂಟ್ಗೆ ಬರೋ ತರಾನೇ ಸಸಿ ಕೇಳ್ತಿದ್ದಾರೆ ಸರ್. ನಾವು ಅದೇ ಲೆಕ್ಕದಲ್ಲಿ ಒಂದು ವೆರೈಟಿ, ಒಂದು ಆರೆಂಜ್ ಒಂದು ಹಾಕ್ತಿವಿ ಸರ್, ಯೆಲ್ಲೋ ಕಲರ್ ಒಂದು ಹಾಕ್ತಿವಿ ಸರ್. ಎರಡು ಕಲರ್ ರೈತರು ಕೇಳ್ತಾರೆ ಸರ್, ಎರಡು ಕಲರ್ ಹಾಕಿ ಕೊಡ್ತೀನಿ ರೈತರಿಗೆ. ಈಗ ಚೆನ್ನಾಗಿ ಮಾಡಬೇಕು, ಯಾಕಂತಂದ್ರೆ ಒಳ್ಳೆ ಹೆಲ್ತಿ ಸಸಿ ಇತ್ತಪ್ಪ ಅಂತಂದ್ರೆ ಗ್ರಾಹಕರು ಬರ್ತಾರೆ. ರೋಗಗ್ರಸ್ತ ಅಥವಾ ಮಾಡುವಂತಹ ಒಂದು ಪದ್ಧತಿ, ಅದಕ್ಕೆ ಕೊಕೋಪಿಟ್ ಆಗಿರ್ಬಹುದು, ಗೊಬ್ಬರ ಆಗಿರ್ಬಹುದು, ದೇಗರಿಕೆ ಮಾಡುವಂಥದ್ದು, ನೀರು ಜುಮುಕಿಸುವಂಥದ್ದು, ಹೇಗೆ ಇವನ್ನ? ಸರ್ ಇದು ನಾವು ಸಾಮಾನ್ಯವಾಗಿ ಕೊಕೋಪಿಟ್ ತರಿಸುವಲ್ಲಿ ಸರ್ ಅವರೆಲ್ಲ ಟ್ರೀಟ್ ಮಾಡಿ ಕೊಕೋಪಿಟ್ ಕೊಟ್ಟಿರ್ತಾರೆ ನಮಗೆ. ನಾವು ಡೈರೆಕ್ಟ್ ಅದ್ರಲ್ಲಿ ಬೀಜ ಹಾಕೊಂತೀವಿ ಸರ್. ಆಮೇಲೆ ಅದು ಸಸಿ ಬೆಳೆಸೋಕೆ ಸ್ವಲ್ಪ ಟ್ರೈಕೋಡರ್ಮ, ಆಮೇಲೆ ರೆಡಮ್ ಗೋಲ್ಡ್, ಆಮೇಲೆ ಸಿವೆಲ್ಲ ಲೈಟ್ ಆಗಿ ಸ್ವಲ್ಪ ಡ್ರಿಂಕ್ಸ್ ಸ್ಪ್ರೇ ಕೊಡ್ತಿರ್ತೀವಿ ಸರ್. ಸಸಿ ಚೆನ್ನಾಗಿ ಬರುತ್ತೆ. ಆಮೇಲೆ ಏನಾದ್ರು ಸ್ವಲ್ಪ ರೋಗ ಹುಳ ಏನಾದ್ರು ಬಂದ್ರೆ ಅದಕ್ಕೆ ತಕ್ಕಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸ್ಪ್ರೇ ಕೊಡ್ತೀವಿ ಸರ್ ಬಂದ್ರೆ, ಇಲ್ಲದ್ರೆ ಇಲ್ಲ ಸರ್. ಈಗ ಅಂದ್ರೆ ಸುಮಾರಾಗಿ ನೀವು ಈಗ ಒಂದು ಬೀಜ ಹಾಕಿದ ಮೇಲೆ, ಈ ಒಂದು ಟ್ರೇಸ್ ಅಲ್ಲಿ ಬೀಜ ಇಟ್ಟ ಮೇಲೆ ಒಂದು 25-30 ದಿನಗಳಲ್ಲಿ ತಗೋತಾರ? ಹಾ, ತಗೊಂತಾರ ಸರ್. ಹೌದು ಸರ್, ಒಂದು ತಿಂಗಳಲ್ಲಿ ಸಸಿ ರೆಡಿ ಆಗುತ್ತೆ. ಟೊಮೆಟೊ ಆದ್ರೆ 25 ದಿನದಲ್ಲಿ ರೆಡಿ ಆಗುತ್ತೆ ಸರ್. ಬದನೆಕಾಯಿ ಆದ್ರೆ 25 ದಿನ ಟೈಮ್ ತಗೊಂತದೆ. ಆಮೇಲೆ ಇದು ಕ್ಯಾಬೇಜು, ಕ್ಯಾಲಿಫ್ಲವರ್ ಆದ್ರೆ ಅದು 25 ದಿನ ತಗೊಂತದೆ ಟೈಮು. ಆಮೇಲೆ ಚೆಂಡು ಆದ್ರೆ ಅದು 25 ದಿನ ಟೈಮ್ ಸರ್. ಆಮೇಲೆ ಮೆಣಸಿನಕಾಯಿ ಅಂದ್ರೆ 40 ದಿನ ಟೈಮ್ ತಗೊಂತದೆ. 40-45 ದಿನದವರೆಗೆ ಮೆಣಸಿನಕಾಯಿ ರೆಡಿ ಆಗ 45 ದಿನ ಬೇಕು ಸರ್. ಈಗ ಶಾನಗೌಡರು ಸುಮಾರು ವರ್ಷಗಳ ಅನುಭವ ಇದೆ, ಪ್ರತಿ ವರ್ಷನೂ ಕೂಡ ಈ ರೀತಿಯಾಗಿ ತಾವು ಹಲವಾರು ತರಕಾರಿ ಸಸಿಗಳನ್ನ ಮಾರ್ತಿರ್ತೀರಿ. ಈ ನಿಮ್ಮ ಕೆಪಾಸಿಟಿ ಕಾಲಕರೆ ಸೇಡ್ ನೆಟ್ಟಿದೆ ಅಲ್ಲ, ಒಂದು ವರ್ಷಕ್ಕೆ ಅಥವಾ ಒಂದು ಟೈಮಿಗೆ ಎಷ್ಟು ಸಸಿಗಳು ಕೊಡ್ತಾವ್ ಸರ್? ಇದರಲ್ಲಿ ನನ್ನ ನರ್ಸರಿಯಲ್ಲಿ 3.5 ಲಕ್ಷ ಸಸಿ ಕೊಡ್ತಾವ್ ಸರ್. ಈ ನಿಮ್ಮ ಕಾಲಕರೆ ಭೂಮಿಯಲ್ಲಿ? ಹೌದು ಸರ್, 3.5 ಲಕ್ಷ ಪ್ರತಿ ವರ್ಷ. ಈ ಕೊಕೋಪಿಟ್ ಆಯ್ತು, ಜೊತೆಗೆ ಈಗ ಟ್ರೇಸ್ ಆಯ್ತು, ಎಷ್ಟು ಸಸಿಗಳು ಇದಾವೆ, ಎಲ್ಲಿಂದ ತರ್ತಿರೋನಲ್ಲ ಇವು ಟ್ರೇ? ಅವೆಲ್ಲ ಇದರಲ್ಲಿ ಕಂಪ್ನಲ್ಲಿ ಸಿಗ್ತಾವ ಸರ್. ಆಮೇಲೆ ಕೊಕೋಪಿಟ್ ಅಂತ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಸಿಗ್ತಾ ಇದೆ. ಇವಾಗ ಆಂಧ್ರದಲ್ಲಿ ತರ್ತಿದ್ವಿ ಇಷ್ಟು ದಿನ, ಈಗ ಬಳ್ಳಾರಿಯಲ್ಲಿ ತರ್ತಿದ್ವಿ ಸರ್. ನಿಯರ್ ಆಗ್ತಾ ಇದೆ, ಈ ತರ ನಡೆದ್ ಸರ್. ಅಂದ್ರೆ ಎಷ್ಟು ಬೇಕು ನಿಮಗೆ ಒಂದು ಹಂಗಾಮಿಗೆ, ಒಂದು ಸೀಸನ್ ಒಮ್ಮೆಲೆ ತಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀರಾ ಕೊಕೋಪಿಟ್? ಇಲ್ಲ ಸರ್, ಒಂದೇ ಸಲ ತರಲ್ಲ ಸರ್, 3 ಟೈಮ್ ತರಿಸ್ತೀನಿ ಸರ್. ಒಂದೇ ಸಲ ತರಿಸಿದ್ರೆ ಅದು ಡ್ರೈ ಆಗುತ್ತೆ ಸರ್. ಆ ವಿಚಾರದಿಂದ ಬೇಕಿದ್ದಷ್ಟು ಸ್ವಲ್ಪ ಸ್ವಲ್ಪ ತರಿಸ್ಕೊಂತೀನಿ ನಾನು. ಈಗ ನಿಮ್ಮಲ್ಲಿ ತಗೊಂಡಂತ ಸಸಿಗಳು ರೈತರು ಏನಂತಾರೆ, ಚೆನ್ನಾಗಿದವಪ್ಪ ಅಂತಾರೆ ಅಥವಾ ಏ ಇದು ಚೆನ್ನಾಗಿ ಬರಲಿಲ್ಲ, ಹೆಂಗ ಅಂತಾರೆ, ಹೆಂಗ ಪ್ರತಿಕ್ರಿಯೆ ಹೇಗಿದೆ ಸರ್? ನಮ್ಮ ನಾವು ಕೊಡತಕ್ಕಂತ ಎಲ್ಲ ಸಸಿಗಳು ಎಲ್ಲ ಗುಣಮಟ್ಟದ ಸಸಿನ ಕೊಟ್ಟಿರ್ತೀವಿ ಸರ್, ಎಲ್ಲ ಚೆನ್ನಾಗೇ ಬಂದಿರ್ತ ಸರ್ ಅವರಿಗೆ. ಕೆಲವೊಬ್ಬ ರೈತ ಬಾಂಧವರು ಏನ್ ಮಾಡ್ತಾರೆ, ಈಗ ತಮ್ಮಲ್ಲಿ ಹೋಯ್ತಾರೆ ಚಲೋತ್ನಾಗ ದೇಕರಿಕೆ ಮಾಡಂಗಿಲ್ಲ, ಕೆಲವೊಂದ್ಸಲ ಅಂತರವನ್ನು ಕೊಡೋದು ಬಹಳ ಮುಖ್ಯ, ಈ ಸಸಿಯಿಂದ ಸಸಿಗೆ ಸಾಲಿಂದ ಸಾಲಿಗೆ ತಗೊಳ್ಳೋ ಹೋಗತ್ನಾಗ ನೀವೇನಾದ್ರೂ ಈ ರೀತಿ ಮಾಡ್ರಿ ಈ ರೀತಿ ಮಾಡ್ರಿ ಅಂತ ಏನಾದ್ರೂ ಮಾಹಿತಿ ಕೊಟ್ಟು ಕೊಡಿಸ್ತಾರೆ? ಅವರು ಕೆಲವು ರೈತರು ಅವ್ರಿಗೆ ಪ್ರತಿ ವರ್ಷ ಬೆಳೆದು ಅವ್ರಿಗೆ ಮಾಹಿತಿ ಇರ್ತದೆ ಸರ್. ಯಾರಾದ್ರೂ ಹೊಸ್ತಾಗಿ ನಾವು ತೋಟ ಮಾಡ್ತಿದ್ವಿ ಅಂತ ಕೇಳಿದ್ರೆ ಅವ್ರಿಗೆ ನಾವು ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತೀವಿ ಸರ್. ಈ ತರ ಸರ್ ಕೇಳಿದ್ರೆ ಗೈಡ್ಲೈನ್ಸ್ ಕೊಡ್ತೀವಿ ಸರ್ ಹೊಸ್ತಾಗಿ ಮಾಡೋರಿಗೆ. ಅವ್ರು ಮೊದ್ಲಿದ್ದ ಮಾಡತಕ್ಕಂಥ ರೈತರಿಗೆ ಅವ್ರ ಮಾಹಿತಿ ಇರ್ತದೆ ಸರ್. ಅವ್ರ ನಾರ್ಮಲ್ ಆಗಿ ಅವ್ರು ತಮ್ಮ ಪ್ರಕಾರ ತಾವು ನಾಟಿ ಮಾಡ್ತಿರ್ತಾರೆ ಸರ್. ಈಗ ಶರಣಗೌಡರು, ಈಗ ಸಸಿಗಳನ್ನು ಉತ್ಪಾದನೆ ಮಾಡೋದು ಬಹಳಷ್ಟು ಟೆಕ್ನಿಕ್ ಅಂತಂದ್ರೆ ಬೀಜ ಹಾಕೋದಾಗಿರೋದು ಮೊಳಕೆ ಬರೋದು ಅಂತ ಬೀಜ ಬಹಳಷ್ಟು ಕಾಸ್ಟ್ಲಿ ಇರ್ತವೆ. ಹೌದಾ? ಈಗ ಒಂದು ಸರಾಸರಿ ಸಸಿ ಉತ್ಪಾದನೆ ಆಗ್ಬೇಕಪ್ಪ ಅಂತ ತಾವು ಹೇಳಿದ್ರಿ, ಈಗ ಟೊಮೆಟೊ ಆದ್ರೆ 50 ಪೈಸೆಯಿಂದ ಒಂದೂವರೆ, ಒಂದು ಉತ್ಪಾದನಾ ವೆಚ್ಚ ಎಷ್ಟಾಗ್ತದೆ? ಒಂದು ಗಿಡಕ್ಕೆ ತಾವು 1.5 ರೂಪಾಯಿ ಮಾರಿದ್ರೆ ಎಷ್ಟು ವೆಚ್ಚ ಆಗ್ಬಹುದು ಉತ್ಪಾದನಾ ವೆಚ್ಚ? ಉತ್ಪಾದನಾ ವೆಚ್ಚ ಸರ್ ಅದು ನೋಡ್ರಿ, ನಮ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಟ್ರೇಗೆ ನಮ್ಗೆ 10 ರೂಪಾಯಿ ಲಾಭ ಬರುತ್ತೆ. ಆ ತರ ಸರ್ ಅದು ಬೀಜದ ಗುಣ, ಅದು ಏನು ದರ ಹೆಚ್ಚು ಕಡಿಮೆ ಇರ್ತಲ್ಲ ಸರ್, ಅದು ಯಾವುದೇ ಬೀಜ ಅದು ಎಷ್ಟೇ ದರ ಇರಲಿ ನಾವು ಮಿನಿಮಮ್ ಪರ್ಸೆಂಟೇಜ್ 10 ರೂಪಾಯಿ ತಗೊಂತೀವಿ ಸರ್. ಒಂದು ಟ್ರೈಗೆ ಸರಾಸರಿ 10 ರೂಪಾಯಿ ಉಳಿತದೆ. 10 ರೂಪಾಯಿ ಉಳಿಯೋ ತರ ನಾವು ಮಾರ್ಕೆಟ್ ಮಾಡ್ತೀವಿ ಸರ್. ಇಷ್ಟೇ ಸರ್, ಏನಿಲ್ಲ ಅದರಲ್ಲಿ. ಅದಕ್ಕಿಂತ ಜಾಸ್ತಿ ಮಾರ್ಜಿನ್ ಏನು ಇರಂಗಿಲ್ಲ. ಇರಲ್ಲ ಸರ್, ಇರಲ್ಲ. 10 ರೂಪಾಯಿ ಸರ್, 12 ರೂಪಾಯಿ 12 ರೂಪಾಯಿ ಮೇಲೆ ಇರುತ್ತೆ ಸರ್ ಅಷ್ಟೇ. ಈಗ ಮೊಳಕೆ ಒಡೆದ ಮೇಲೆ ಈಗ ಕೊಕೋಪೀಟ್ ಹಾಕಿರ್ತೀರಿ, ಬೀಜ ಹಾಕಿರ್ತೀರಿ, ಪ್ರಾರಂಭದಲ್ಲಿ ಕೆಲವೊಂದು ಸಸಿ ಸಾಯುವ ರೋಗ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಬರ್ತಾವ, ಅವಾಗ ಏನ್ ಮಾಡ್ತೀರಿ ಸರ್? ಅವಾಗ ನಾವು ರೈತ ಸಂಪರ್ಕಕ್ಕ ಕೇಳ್ತೀವಿ ಸರ್, ತೋಟಗಾರಿಕೆ ಲೋಕರಿಗೆ ಭೇಟಿ ಆಗ್ತೀವಿ ಸರ್. ಅವರು ಅವ್ರ ಮಾಹಿತಿ ಪ್ರಕಾರ ಅದು ಏನು ಅದಕ್ಕೆ ಔಷಧ ಉಪಚಾರಗಳತ್ತಾರೆ ಸರ್, ಅದನ್ನ ಅನುಸರಿಸ್ತೀವಿ. ಆಮೇಲೆ ನಮಗೂ ಗೊತ್ತಿದೆ ಸರ್, ಮಾಡಿ ಪ್ರತಿ ವರ್ಷ ಬೆಳೆದ ಮಾಹಿತಿ ಇದೆ ಸರ್. ನಾವು ಅದಕ್ಕೇನು ಸೂಕ್ತ ಸಮಯಕ್ಕೆ ಅದಕ್ಕೇನು ಔಷಧ ಕೊಡಬೇಕು ಕೊಡ್ತೀವಿ ಸರ್. ಹೌದು ಸರ್. ಈಗ ಕಾಲಕ್ರೆ ಸೆಡ್ ನೆಟ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ಜನಗಳು ಬಹಳ ಬೇಕು, ಅದಕ್ಕೆ ದೇಖರಿಕೆ ಮಾಡಬೇಕು. ಎಷ್ಟು ಜನ ಇದ್ರಿ ಮಾಡೋರು ಈಗ ಸದ್ಯ? 2 ಇಬ್ಬರಿದ್ದಾರೆ ಸರ್. ಆಮೇಲೆ ಸೀಸನ್ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ 4 ಜನ ಆಗ್ತಾರೆ ಸರ್. ಒಂದ್ 4 ಜನ ಮೇಂಟೈನ್ ಮಾಡ್ತೀವಿ ಸರ್. ಪ್ರಾರಂಭದಲ್ಲಿ ಇಂದ ಕೊನೆವರೆಗೂ ಲೇಬರ್ ಬೇಕು ಇದಕ್ಕೆ? ಬೇಕು ಸರ್, ಬೇಕು. ಲೇಬರ್ ಬೇಕೇ ಬೇಕು ಸರ್, ಬೀಜ ಹಾಕಕ್ ಬೇಕಾಗ್ತಾರೆ. ಈಗ ಸರಾಸರಿ ಶರಣಗೌಡ್ರೆ, ಈಗ ಒಂದು ಕಾಲಕ್ರೆ ಒಬ್ಬ ರೈತ ಈ ಸಸಿಯನ್ನು ಉತ್ಪಾದನೆ ಮಾಡ್ಬೇಕಪ್ಪ ಅಂತಂದ್ರೆ ಅವ್ ಯಾವ ರೀತಿಯಾಗಿ ಮುಂದುವರಿಬೇಕಂತ ಹೇಳ್ತೀರಿ? ಈಗ ಹೊಸ್ತಾಗಿ ನರ್ಸರಿ ಮಾಡೋರು ಸರ್, ಹೊಸ್ತಾಗಿ ನರ್ಸರಿ ಮಾಡೋರು ಅವ್ರು ಯಾರೇ ನರ್ಸರಿ ಮಾಡ್ತು ಅಂದ್ರೆ ಫಸ್ಟ್ ಅವ್ರು ಎಲ್ಲಿಂದ ತಮ್ಮ ಸಮೀಪದ ನರ್ಸರಿಯಲ್ಲಿ ಹೋಗಿ ಒಂದು 1 ತಿಂಗಳ 2 ತಿಂಗಳಲ್ಲಿ ಅನುಭವ ತಗೊಂಡು ಬಂದೇ ಮಾಡ್ಬೇಕು ಸರ್. ನಾವು ಈ ತರ ನಾವು ಬಾಯಲ್ಲಿ ಮಾತು ಹೇಳಿದ್ದು ಕೇಳಿ ಮಾಡಿದ್ರೆ ಫೇಲ್ ಆಗ್ತಾರೆ. ಅವ್ರು ನರ್ಸರಿಯಲ್ಲಿ ಹೋಗಿ ಕೆಲಸ ಮಾಡಿ ಟ್ರೈನಿಂಗ್ ತಗೊಂಡೇ ಬರ್ಬೇಕು. ಶರಣಗೌಡ್ರೆ, ಇತ್ತೀಚೆಗೆ ಮೆಣಸಿನ್ಕಾಯಿ ರೇಟ್ ಬಹಳ ಬಂತು, ಬಹಳಷ್ಟು ಜನ ರೈತ ಬಾಂಧವರು ಈಗ ನೀರಿದ್ದವರು ಹತ್ತಿಯಿಂದ ಮೆಣಸಿನ್ಕಾಯಿ ಹೋಗ್ತಾರೆ. ತಾವು ಮೆಣಸಿನ್ಕಾಯಿ ಸಸಿ ಉತ್ಪಾದನೆ ಮಾಡ್ತೀರಿ? ಮಾಡ್ತು ಸರ್, ಮೆಣಸಿನ್ಕಾಯಿ ಎಲ್ಲ ತರ ಮಾಡ್ತು ಸರ್. ಮೆಣಸಿನ್ಕಾಯಿ, ಟೊಮಾಟೋ, ಬದನೆಕಾಯಿ, ಚೆಂಡುವ, ಹೂಕೋಸು, ಗಡ್ಡೆಕೋಸು ಎಲ್ಲ ಸಸಿನ ಉತ್ಪಾದನೆ ಮಾಡಿ ಎಲ್ಲ ಕೊಡ್ತು ಸರ್. ಎಲ್ಲ ಕೊಡ್ತೀವಿ. ಈಗ ಸಸಿಗಳನ್ನ ಮಾಡುವಂತದಲ್ಲಿ ನೀರಿನ ಪೂರೈಕೆ ಹೆಂಗ್ ರೋಸ್ ಕ್ಯಾನ್ ಇಂದ ಮಾಡ್ತಿರೋ ಅಥವಾ ಏನು ಡ್ರಿಪ್ ಇಟ್ಟಿರೋ ಹೇಗೆ ಸರ್? ಅದು ನಮ್ದು ಟ್ರೇ ಇರೋದ್ರಿಂದ ಅದು ವಾಟರ್ ಶವರ್ ಬರುತ್ತೆ ಸರ್, ಶವರ್ ಇಂದ ಸ್ಪ್ರೇ ನೀರು ಕೊಡ್ತೀವಿ ಸರ್. ಆಮೇಲೆ ಒಂದೊಂದ್ಸಲ ಹ್ಯಾಂಡ್ ಕ್ಯಾನ್ ಇದೆ ಸರ್, ಹ್ಯಾಂಡ್ ಕ್ಯಾನ್ ಇಂದ ನೀರು ಕೊಡ್ತೀವಿ. ಅಂದ್ರೆ ಮಳೆಗಾಲ ಚುಮುಕ್ಸೋದ್ರ? ಚುಮುಕ್ಸೋತಾರ ಆತರ ಸರ್. ಹೇಗೆ ಈಗ ಗಾಲಕರಿಗೆ ನೀರು ಬೇಕಾಗ್ತದೆ? ಯಾಕಂತಂದ್ರೆ ನರ್ಸರಿ ಮಾಡೋತ್ನಾಗ ದಿನಾಲೂ ನೀರು ಬಿಡಬೇಕು. ನೀರಿನ ಅನುಕೂಲತೆ ಹೇಗಿದೆ ನಿಮ್ದು? ನಾವು ನೀರಿನ ಅನುಕೂಲತೆಗೆ ಒಂದು ಬೋರ್ವೆಲ್ ಹಾಕ್ಸಿಂಡಿದ್ವಿ ಸರ್, ಅದು 1.5 ಇಂಚ್ ನೀರಿದೆ ಬೋರ್ವೆಲ್ ಅಲ್ಲಿ, ಅಷ್ಟೇ ನೀರು ನಮ್ಗೆ ಸರಿ ಹೋಗುತ್ತೆ ಸರ್. ಹೇಗೆ ರೀ ಸಸಿ ಉತ್ಪಾದನೆ ಮಾಡೋದ್ರಿಂದ ನಿಮ್ಗೆ ಈಗ ಕೃಷಿ ಭೂಮಿ ಮಾಡೋದಕ್ಕೂ ಈ ನರ್ಸರಿ ಮಾಡೋದಕ್ಕೂ ಹೇಗೆ ವ್ಯತ್ಯಾಸ, ಲಾಭ ಸರ್? ಅದು ಎಲ್ಲದರಲ್ಲೂ ಶ್ರಮ ಇದೆ ಸರ್, ಎಲ್ಲದರಲ್ಲೂ ಲಾಭ ಇದೆ ಸರ್. ಇದು ಅಂತ ಏನಿಲ್ಲ, ಎರಡು ಮಾಡ್ಬೋದು. ನಾವು ಇದು ನರ್ಸರಿನೂ ಮಾಡ್ತೀವಿ ಸರ್, ಆಮೇಲೆ ಒಕ್ಕಲ್ತನ ಮಾಡ್ತೀವಿ ಸರ್, ಎರಡು ಮಾಡ್ತೀವಿ ಸರ್. ಈಗ ಪ್ರಾರಂಭದಲ್ಲಿ ಈ ನರ್ಸರಿಗಳು ಕಡಿಮೆ ಇದ್ದು ಈಗ ಇತ್ತೀಚೆಗೆ ಬಹಳಷ್ಟು 1 ಎಕರೆ 2 ಎಕರೆ 5 ಎಕರೆ ತನವರೆಗೂ ಕೂಡ ಇತ್ತೀಚೆಗೆ ಈ ಪದ್ಧತಿ ಬಹಳಷ್ಟು ಆಗಿದೆ. ಏನಂತೀರಿ ಸರ್? ಅದು ಸಹಜ ಸರ್, ಅದು ಯಾವುದೇ ಆಗಲಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಸರ್. ಯಾವುದೇ ಬಿಸ್ನೆಸ್ ಇರಲಿ ಸರ್, ನರ್ಸರಿನು ಹೆಚ್ಚಿಗೆ ಆಗ್ತಾವ ಸರ್. ಆಮೇಲೆ ಬೆಳೆಗಾರಂತೂ ಅವರು ಹೆಚ್ಚಿಗೆ ಆಗ್ತಾರೆ ಸರ್. ಸಹಜ ವಿಚಾರ ಸರ್ ಅದು, ಸಹಜ ವಿಚಾರ. 30 ವರ್ಷಗಳ ಅನುಭವದಲ್ಲಿ ಈ ನರ್ಸರಿ ಮಾಡಿದ್ಮೇಲೆ ತಮ್ಗೆ ಬೇಜಾರಾಗಿದ್ದು ಅಥವಾ ಈ ಬೇರೆ ಕಡೆ ಏನಾದ್ರೂ ಒಂದು ಆಗಿದ್ದು? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ ಸರ್. ಯಾವ್ದೇ ರೀತಿ ಏನು ಅನಾನುಕೂಲ ಆಗಿಲ್ಲ, ಏನಾಗಿಲ್ಲ. ನರ್ಸರಿ ಜೊತೆಗೆ ಮತ್ತೇನ್ ಮಾಡ್ಕೊಂಡಿದ್ರಿ ತಾವು ಸರ್? ನರ್ಸರಿ ಜೊತೆಗೆ ಒಂದು ಸ್ವಲ್ಪ 1-2 ಎಕರೆ ಭೂಮಿ ಇದೆ ಸರ್, ಅದರಲ್ಲಿ ಸ್ವಲ್ಪ ಅದನ್ನು ಬೆಳಿತೀವಿ ಸರ್. ಹತ್ತಿ ಅದು ಇದು ಬೆಳೆಸ್ತೀವಿ ಸರ್. ಹೌದು ಸರ್. ಜೊತೆಗೆ ಮೂಲ ಉದ್ಯೋಗ ತಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಈ ಸಸಿ ಉತ್ಪಾದನೆಗೆ? ಸಸಿ ಉತ್ಪಾದನೆ ಸರ್. ಹೌದು ಸರ್. ಎಲ್ಲಿಂದ ಬರ್ತಾರೆ ತಮ್ಮ ಸಸಿಗಳನ್ನು ತಗೊಂಡೋಗ್ಲಿಕ್ಕೆ ಸರ್? ನಮ್ಮ ಸಸಿ ತಗೊಂಡೋಗ್ಲಿಕ್ಕೆ ಈ ಕಡೆ ಆಂಧ್ರದಿಂದ ಬರ್ತಾರೆ ಸರ್, ಚಿಕ್ಕಲ್ಪುರ ಹೊಳೆ ದಾಟಿ ಆಂಧ್ರದಿಂದನು ಬರ್ತಾರೆ ಸರ್. ಆಮೇಲೆ ಈ ಕಡೆ ರಾಯಚೂರು ಸೈಡೂ ಬರ್ತಾರೆ ಸರ್. ಆಮೇಲೆ ನಮ್ಮ ಸುತ್ತ ಹಳ್ಳಿಗಳು ಏನಿದ್ದವು ಸರ್, ನಮ್ಮ ಮನೆ ಸುತ್ತ 120 ಹಳ್ಳಿ, ಅವರೆಲ್ಲರೂ ಬಂದು ಹೋಗ್ತಾರೆ ಸರ್ ಸಸಿಗೆ. ಅಂದ್ರೆ ತಮ್ಮಲ್ಲಿ ಉಳಿದಂತ ಅಂದ್ರೆ ಸಸಿ ಮಾಡಿದ ಮೇಲೆ ಮಾರಾಟ ಆಗದೆ ಅಂತ ಸಸಿಗಳು ಉಳಿದದ್ದು ಏನಾದವ ಆತರ ಅನೇಕ ಸಲ ಆಗುತ್ತೆ ಸರ್. ಅದು ಒಂದೊಂದು ಕೆಲವೊಂದ್ ಸರ್ತಿ ನಾವು ಹಾಕಿರ್ತೀವಿ ಸರ್ ಸಸಿ, ಕೆಲವೊಂದು ಸಮಯದಲ್ಲಿ ಅವು ಸೇಲ್ ಆಗಲ್ಲ, ಅವನ ಕಿತ್ತೆ ಆಚರಿಸ್ತೀವಿ ಸರ್ ಅದ್ರನ್ನ. ಆ ತರ ಆಗುತ್ತೆ. ವಯಸ್ಸಾದ ಸಸಿಗಳನ್ನ ಮಾರಾಟ ಬರೋದಿಲ್ಲ? ಬರೋದಿಲ್ಲ ಸರ್. ಆ ವಯಸ್ಸಾದ ಸಸಿಗಳು ಏನಿದ್ರು ಸರ್ ಕಿತ್ತೆ ಆಚೆ ಬಿಸಾಕ್ತೀವಿ ಸರ್, ಅದು ತಿಪ್ಪಿಗೆ ಹೋಗ್ಕೊಡ್ಬೇಕು ಸರ್. ಅದು ಮತ್ತೆ ಹೊಸ ಸಸಿ ಹಾಕಿ ಮತ್ತೆ ಮಾರಾಟ ಮಾಡ್ತೀವಿ. ಈಗ ಆರಂಭದಲ್ಲಿ ಅಥವಾ ಈಗ ಸಸಿ ಹಾಕಕ್ಕಿಂತ ಮುಂಚೆ ರೈತ ಬಾಂಧವರು ತಮಗೆ ಏನಾದ್ರು ನನಗಿಷ್ಟು ಬೇಕು, ನನಗಿಷ್ಟು ಬೇಕು ಅಂತ ಹೇಳ್ಬಿಟ್ಟು ಪೂರ್ವವಾಗಿ ಏನಾದ್ರು ಅಡ್ವಾನ್ಸ್ ಕೊಟ್ಟು ಆರ್ಡರ್ ಮಾಡೋಗ್ತಾರೆ ಹೇಗೆ? ಅವ್ರು ಸರ್ ಆ ಥರ ಆರ್ಡರ್ ಮಾಡ್ತಾರೆ ಸರ್. ಕೆಲವು ರೈತರು ಆರ್ಡರ್ ಮಾಡ್ತಾರೆ ಸರ್, ಕೆಲವು ಸರ್ ರೈತರು ರೆಡಿದ್ದೇ ಬೇಕಿದ್ದಾಗ ತಾವು ಬಂದು ತಗೊಂಡು ಹೋಗ್ತಾರೆ ಸರ್. ಎರಡು ರೀತಿ ಇದೆ ಸರ್. ಯಾವ್ದು ಉತ್ತಮ ಅಂತೀರಿ, ಆರ್ಡರ್ ಮಾಡೋದು ಅಂತೀರೋ ಅಥವಾ ಈಗ ಸಕಾಲಕ್ಕೆ ಕೆಲವರು ಆರ್ಡರ್ ಮಾಡೋದಿಲ್ಲ ಎದಿಗ್ ಮೇಲೆ ಬಂದು ಕೇಳ್ತಾರೆ ಯಾವಾಗ? ಸರ್ ಆರ್ಡರ್ ಮಾಡಿದವ್ರಿಗೆ ಅಂತ ನಾವು ಕಂಪಲ್ಸರಿ ಅವ್ರಿಗೆ ಸಸಿ ಉತ್ಪಾದನೆ ಮಾಡಿ ಕೊಟ್ಟಿರ್ತೀವಿ. ಇನ್ನು ಉಳಿದ ಜಾಗದಲ್ಲಿ ನಾವು ನಾರ್ಮಲ್ ಆಗಿ ಬೆಳೆಸ್ತಿರ್ತೀವಿ ಸರ್ ಸಸಿ. ಆ ತರ ಬಂದವರಿಗೆ ಅವ್ರಿಗೂ ಕೊಡ್ತೀವಿ ಸರ್ ಸಸಿ ಕೊಡ್ತೀವಿ ಸರ್. ಅಂತಂದ್ರೆ ಯಾವುದೇ ಒಂದು ಅಷ್ಟು ಪ್ರಮಾಣದಲ್ಲಿ ಲಾಸ್ ಆಗೋದಿಲ್ಲ ಇದಕ್ಕೆ ಸರ್, ಕೆಲವೊಂದ್ಸಲ ನಾವು ಮಾರಾಟ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಸಿಗಳನ್ನು ಕಿತ್ತಿ ನಾವು ಆಚೆ ತಿಪ್ಪಿಗೆ ಒಗಿಬೇಕಾಗ್ತದೆ ಸರ್. ಎಲ್ಲ ನರ್ಸರಿಯವರು ಅಷ್ಟೇ ಸರ್, ನಾವು ಒಬ್ಬರು ನರ್ಸರಿಯಲ್ಲ, ಎಲ್ಲ ನರ್ಸರಿಯವರು. ಅದು ವ್ಯಾಪಾರ ಕೆಲವೊಂದು ಟೈಮಲ್ಲಿ ಆಗಲ್ಲ ಸರ್, ಆ ಟೈಮಲ್ಲಿ ಸಸಿ ವಯಸ್ಸಾದ್ರೆ ಎಲ್ಲ ನರ್ಸರಿಯವರು ಕಿತ್ತಿ ಸಸಿ ಆಚೆ ಆಚೆ ಹೋಗಿದ್ದಾರೆ ಸರ್, ಮತ್ತೆ ಹೊಸ ಬೀಜನ ಹಾಕೊಂಡು ಮತ್ತೆ ಬೆಳೆಸೋದು ಸರ್. ಈಗ ಶರಣಗೌಡ್ರೆ, ಈಗ ಒಂದು ಬಾರಿ ಸಸಿ ಹಾಕ್ತೀರಿ, ತೆಗೆದು ಬಿಟ್ಟಿರ್ತೀರಿ, ಆಮೇಲೆ ಮತ್ತೊಂದ್ಸಲ ಮಾಡಿದಾಗ ಪ್ರೊಸೀಜರ್ ಏನಿರ್ತವೆ? ಅದಕ್ಕೇನಾದ್ರೂ ಬಿಸಿಲು ಹಾಕೋದು, ಸ್ಪ್ರೇ ಮಾಡೋದು, ಅದಕ್ಕೆ ರೋಗನಾಶಕ ಕೀಟನಾಶಕ ಸಿಂಪರಣೆ ಮಾಡೋದು? ಸರ್, ಅದು ಆ ಥರ ಏನಿಲ್ಲ ಸರ್. ಫಸ್ಟ್ ಟೈಮ್ ಏನು ಮಾಡೋದು ಸರ್, ಅದೇ ಟೈಮ್ ಎರಡನೇ ಸರ್ತಿನ ಅದೇ ಎಲ್ಲ ಇರುತ್ತೆ ಸರ್, ಹಂಗೆ ಆ ಥರ ವಿಶೇಷ ಏನಿಲ್ಲ ಸರ್. ಯಾಕಂತಂದ್ರೆ ಈಗ ಒಂದ್ಸಲ ಸಸಿ ತೆಗೆದುಬಿಟ್ಟಪ್ಪ ಅಂತಂದ್ರೆ ಕೆಲವೊಂದು ರೋಗಗಳಿರ್ತವೆ, ಕೆಲವೊಂದುಗಳು ಫಂಗಸ್ ಇರ್ತವೆ, ಅದನ್ನೆಲ್ಲ ಏನಾದರೂ ಕ್ಲೀನ್ ಮಾಡೋಕ್ಕೆ ಏನಾದರೂ ಸಿಂಪರಣೆ ಮಾಡುವಂಥದ್ದು? ಸರ್, ಅದಕ್ಕೆ ನಾವು ಟ್ರೆಗಡರ್ಮ ಸಿಂಪರಣೆ ಮಾಡ್ಕೊಂತೀವಿ ಸರ್, ಅಷ್ಟಲ್ಲಿ ಸರಿ ಹೋಗುತ್ತೆ ಅಷ್ಟೇ ಸರ್. ಮತ್ತೆ ಹೇಳಕ್ ಕಷ್ಟಪಡ್ತೀರಿ, ಈ ಸಸಿ ಉತ್ಪಾದನೆ ಮಾಡೋದ್ರಿಂದ ನಿಮಗೆ ಲಾಭ ಆಗಿದೆಯಾ? ಲಾಭ ಆಗಿದೆ ಸರ್, ಆಗಿದೆ ಸರ್. ಒಂದು ಕುಟುಂಬ ಚೆನ್ನಾಗಿ ನಡೀತದೆ ಸರ್, ಒಂದು ಕುಟುಂಬ ನೀಡಕ್ಕೆ ಏನು ಬೇಕು ಅನುಕೂಲ ಅಷ್ಟು ನಾ ಸಸಿಲಿಂದ ತಗೊಂತಿದ್ದೆ, ಲಾಭ ತಗೊಂತಿದ್ದೀನಿ ಸರ್. ಅಂದ್ರೆ ಇದು ಸೀಸನ್ ಪ್ರಕಾರ ನಡೆಯುವಂಥದ್ದು? ಸೀಸನ್ ಪ್ರಕಾರ ನಡೆಯುವಂಥದ್ದು ಸರ್. ಇದು ಸುಮಾರು 8 ತಿಂಗಳ ಸೀಸನ್ ಸರ್, ಇದು 4 ತಿಂಗಳ ಬೇಸಿಗೆನಲ್ಲಿ ಬಂದಿರುತ್ತೆ ಸರ್. 8 ತಿಂಗಳ, ಒಂದು 8 ತಿಂಗಳಲ್ಲಿ ಚೆನ್ನಾಗಿ ನಡೆಯೋದು ಒಂದು 5 ತಿಂಗಳ ಸರ್ ಇಷ್ಟೇ ಸರ್. ಇದರ ಈಗ ಕೆಲವೊಬ್ರು ಹಾಕ್ತಾರೆ ಸೇಡು, 75% ಸೇಡು, 50% ಸೇಡು ಅಂತ ಮಾಡ್ತಾರೆ. ಈ ನರ್ಸರಿಗೆ ಎಂತಹ ಪ್ರಕಾರದ ಸೇಡನ್ನ ತಾವ್ ಹಾಕೊಂಡಿರಿ ಸರ್? ನಮಗ ಇದು 50% ಸೇಡ್ ಹಾಕೊಂಡಿದ್ದೀವಿ ನೋಡಿ ಸರ್. ನಾವು ಬೇರೆ ನರ್ಸರಿಗೆ ವಿಸಿಟ್ ಮಾಡಿದ್ವಿ ಸರ್, ಅವ್ರು 50% ಹಾಕ್ರಿ, ನಾವು 50% ಹಾಕಿ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ 50% ಹಾಕೊಂಡಿದ್ವಿ ಸರ್. ಈಗ ತರಕಾರಿ ಬೆಳೆಸುವಂತವ್ರು ಅವರು ಏನು 75% ಹಾಕೋಬೇಕಾ ಸರ್? ತರಕಾರಿ ಬೆಳೆಸ್ತಕ್ಕಂಥ ರೈತರು ಅವ್ರು ಯಾವ ಬೆಳೆ ಬೆಳೆಸ್ತಾರೋ ಅದ್ರ ಮೇಲೆ ಅದು ಸೇಡ್ ನೆಟ್ಟು ಬೇರೆ ಬೇರೆ ಬೇರೆ ಆಗುತ್ತೆ ಸರ್. ಅವು ಯಾವ ಏನು ತರಕಾರಿ ಬೆಳೆಸ್ತಾರೆ ಸರ್, ಅದಕ್ಕೆ ಸ್ವಲ್ಪ ಅದು ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಸೇಡೇ ತೊಗೋಬೇಕತ್ತ ಸರ್ ಅವರು. ಅದು ವಿಚಾರ ಮಾಡಿ ತೊಗೋಬೇಕತ್ತೆ ಸರ್. ಈಗ ಕೆಲವೊಂದು ನರ್ಸರಿಯಲ್ಲಿ ಈಗ ಕ್ಯಾಪ್ಸಿಕಮ್ ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇರ್ತವೆ ಬೀಜಗಳು, ಅಂತವು ಹಾಕುವಾಗ ಅದನ್ನು ಮಾಡಿರಿ ನೀವು ಸರ್? ನಮ್ಮ ಕಡೆ ಕ್ಯಾಪ್ಸಿಕಮ್ ಬೆಳೆಗಾರ ಇಲ್ಲ ಸರ್ ಮನೆ ತಾಲೂಕಿನಲ್ಲಿ, ಹಿಂಗಾಗಿ ಅದೊಂದು ಹಾಕಿಲ್ಲ ಸರ್. ಯಾಕಂತಂದ್ರೆ ಬೀಜಗಳು ಕೂಡ 10 ಗ್ರಾಮಿಗೆ 1,000-2,000 ರೂಪಾಯಿ ಇರ್ತದೆ. ಹೌದು ಸರ್, 10 ಗ್ರಾಮಿಗೆ 1,200 ರೂಪಾಯಿ ಇದೆ ಸರ್, 1,200-1,400 ರೂಪಾಯಿ ತವರೆಗೂ ಇದೆ ಸರ್ ಕ್ಯಾಪ್ಸಿಕಮ್, ಆ ತರ ಇದೆ ಸರ್. ಹೌದು ಸರ್. ಅಂತವು ತೋಟಗಾರಿಕೆ ಬೆಳೆಗಾರರು ಕಡಿಮೆ? ನಮ್ಮ ಭಾಗದಲ್ಲಿ ತೋಟ ಕ್ಯಾಪ್ಸಿಕಮ್ ಬೆಳಿತಕ್ಕಂಥ ರೈತರು ಕಡಿಮೆ ಸರ್, ಇಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ ತಮ್ಮ ಒಂದು ವೃತ್ತಿ ಬದುಕು? ಈಗ ಸುಮಾರು ವರ್ಷಗಳಿಂದ, 30 ವರ್ಷಗಳಿಂದ ತಾವು ಇಲ್ಲಿ ತೋಟಗಾರಿಕೆಯಲ್ಲಿ ನರ್ಸರಿ ಬೆಳೆಯನ್ನ ಮಾಡ್ತಾ ಇದ್ದೀರಿ. ಒಬ್ಬ ಸಾಮಾನ್ಯ ರೈತ ಇಲಾಖೆಯ ಲಾಭವನ್ನು ಪಡೆದುಕೊಂಡು ರೀತಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಚಲೋ ಅಂತೀರಿ ಸರ್? ಇದರಲ್ಲಿ ಆಸಕ್ತಿ ಇರ್ತಕ್ಕಂಥ ರೈತರು ತೋಟಗಾರಿಕೆ ಇಲಾಖೆ ಭೇಟಿಯಾಗಿ, ಇಲ್ಲ ಕೃಷಿ ಇಲಾಖೆ ಭೇಟಿಯಾಗಿ, ಅವ್ರು ಏನು ಸಬ್ಸಿಡಿ ಅನುಕೂಲ ಮಾಡಿಕೊಡ್ತಾರೋ ತಗೊಂಡವ್ರು ಮಾಡ್ಕೋಬಹುದು ರೈತರು. ಕೊನೆಯದಾಗಿ ನಿಮ್ಮ ಸಸಿ ಈಗೇನು ಬೀಜಗಳನ್ನು ಹಾಕ್ತಾ ಇದ್ದೀರಿ, ಮೊಳಕೆ ಬರ್ತಾ ಇದೆ, ಇನ್ನೇನು 25-30 ದಿನಕ್ಕೆ ಸಸಿ ಬಂದ್ಬಿಡ್ತವೆ. ಈಗ ಟೊಮ್ಯಾಟೊ ಸಸಿ ಇದೆ, ನಿಮ್ದು ಬದನೆಕಾಯಿ ಸಸಿ ಇದೆ, ಈಗ ಹಲವಾರು ಯಾವುದೇ ಮೆಣಸಿನಕಾಯಿ ಸಸಿ ಆಗಿರ್ಬೋದು, ಸಸಿಗಳು ಬೇಕಿತ್ತಪ್ಪ ಅಂತಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತರಿಗೆ ಸರ್? ನಮ್ದು ನಾಡಗೋಡು ನರ್ಸರಿ ಮಾನ್ವಿ, ನನ್ನ ಹೆಸರು ಶರಣಗೌಡ ಅಂತೇಳಿ. ನಮ್ದು ಮೊಬೈಲ್ ನಂಬರು 9901-74574, 9901-74574. ಈ ನಂಬರ್ಗೆ ಕಾಲ್ ಮಾಡಿ ರೈತರು ಏನ್ ಮಾಹಿತಿ ಬೇಕೋ ತಗೋಬಹುದು ಸರ್ ಸಸಿ ಬಗ್ಗೆ. ಕೇಳಿರಲ್ಲ ರೈತ ಬಾಂಧವರೇ, ಮಾನ್ವಿ ಪಟ್ಟಣದ ಈ ಒಂದು ಐ ಬಿ ಸರ್ಕಲ್ನಲ್ಲಿ ನಾಡಗೌಡ ಶರಣಗೌಡರವರ ನರ್ಸರಿ ಇದೆ. ಸುಮಾರು ವರ್ಷಗಳಿಂದ ಈ ಹಲವಾರು ರೀತಿಯ ತರಕಾರಿ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ರೈತ ಬಾಂಧವರಿಗೆ ಒಂದು ಕಮರ್ಷಿಯಲ್ ಆಗಿ ಆದಾಯವನ್ನು ತಂದುಕೊಡುವಂಥ ಚಟುವಟಿಕೆ, ಜೊತೆಗೆ 2 ಎಕರೆ ಭೂಮಿಯಲ್ಲಿ ಕೃಷಿಯನ್ನು ಕೂಡ ಮಾಡ್ತಿದ್ದಾರೆ. ರೈತ ಬಾಂಧವರು ಈ ರೀತಿಯಾಗಿ ಸಸಿಗಳನ್ನು ಉತ್ಪಾದನೆ ಮಾಡಿಯೂ ಕೂಡ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ತಾಂತ್ರಿಕ ಮಾಹಿತಿ ಹಲವಾರು ವಿಧದಲ್ಲಿ ಸಿಗ್ತಾ ಇದೆ, ಜೊತೆಗೆ ಇಲಾಖೆಯಲ್ಲಿನೂ ಕೂಡ ಸಹಾಯ ಸೌಲಭ್ಯಗಳು ಸಿಗುವುದರಿಂದ ಇಲ್ಲಿ ಈ ನರ್ಸರಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಆಗಬಹುದು. ನಿಮ್ಮ ಮಾಹಿತಿಗಾಗಿ, ಹಾಗೆ ತಮ್ಮ ವಿಚಾರಗಳನ್ನು ನಮ್ಮ ರೈತ ಬಾಂಧವರೊಗೆ ಹಚ್ಚಿಕೊಂಡಿದ್ದಕ್ಕಾಗಿ ಶರಣಗೌಡರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಶರಣಗೌಡ ನಾಡಗೌಡರ್ ಅವರ ತರಕಾರಿ ಸಸಿ ಉತ್ಪಾದನೆಯ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಪ್ರತಿ ಹನಿ ನೀರಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ